ಕೋಟಾ ಶ್ರೀನಿವಾಸ ಪೂಜಾರಿ. ರಾಜ್ಯದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಿದ್ದತೆ ಆರಂಭ, ನಾರಾಯಣಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ. ಪ್ರಸ್ತುತಿ ಡಾ ವಿಜಯ್ ಅಂಗಡಿ. ಕೇಳುಗರೆ, ಕಾಫಿ ಬೆಳೆಯಲ್ಲಿ ಅಂತಿಮವಾಗಿ ನಮಗೆ ಬೆಲೆ ಗಿಟ್ಟಿಸಿಕೊಳ್ಳುವ ಸಂಗತಿ ಏನಂದ್ರೆ ಔಟ್ ಟರ್ನ್. ಕಾಫಿ ಬೆಳೆಗಾರರು ತಿಳಿದುಕೊಳ್ಳಬೇಕಾಗಿರುವ ಸಂಗತಿ ಇದು. ಈ ಕುರಿತಂತೆ ಅನುಭವಿ ಕಾಫಿ ಕೃಷಿಕರಾಗಿರುವ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಹಾನಬಾಳು ಹತ್ತಿರ ಇರುವ ಹಂಜಗೋಡನಹಳ್ಳಿಯ ಹೆಚ್ಎಲ್ ನರೇಶ್ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ನರೇಶ್ ಅವರೇ ಹೇಳಿ, ಎಷ್ಟು ಎಕರೆ ನಿಮ್ದು ಕಾಫಿ ತೋಟ ಇದೆ? ನಮ್ದು 18 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ 10 ಎಕರೆ ಕಾಫಿ ತೋಟ ಅಂತ ಹೇಳಿ, 8 ಎಕರೆ ಅಡಿಕೆ ತೋಟ, ಅದರಲ್ಲಿ ಕಾಫಿ ಗಿಡನೂ ಇದೆ. ಓಹೋ, ಆತರ 18 ಎಕರೆ ಇದೆ. ಒಟ್ಟು ಎಷ್ಟು ಇಳುವರಿ ಸಿಗ್ತಾ ಇದೆ? ಕಾಫಿ ತೋಟ ಅಂದಲ್ಲ 10 ಎಕರೆ, 2000 ಇಸ್ವಿಯಿಂದ ಇದುವರೆಗೂ ಅವರೇಜ್ 55 ಮೂಟೆ ಕುಯ್ತಾ ಇದ್ದೀನಿ. ಅಂದ್ರೆ ಒಂದ್ ವರ್ಷ 80 ಮೂಟೆನು ಕುಯ್ದಿದ್ದೀನಿ. ಸ್ವಲ್ಪ ಕಡಿಮೆನು 40 ಮೂಟೆ ಈಗೆಲ್ಲ ಕುಯ್ದಿದ್ದೀನಿ. ಉಂಡೆ ಕಾಫಿ, ಉಂಡೆದು ಒಣಗಿದ್ದು 50 ಕೆಜಿ ಮೂಟೆ. ಅದೇ ಔಟ್ ಟರ್ನ್ ಬಗ್ಗೆ ಏನ್ ಹೇಳ್ತೀರಿ? ಔಟ್ ಟರ್ನ್ ಅಂದ್ರೆ ಈ 100 ಕೆಜಿ ನಾವು ಒಣಗಿದ ಕಾಫಿನ ಅಲ್ಲಿ ಹಲ್ ಮಾಡಿದಾಗ ಅದರಲ್ಲಿ ಬೇಳೆ ಎಷ್ಟು ಬರ್ತದೆ, ಸಿಪ್ಪೆ ಎಷ್ಟು ಹೋಗ್ತದೆ ಅಂತ ನೋಡೋದಕ್ಕೆ ಔಟ್ ಟರ್ನ್ ಅಂತ ಹೇಳ್ತಾರೆ. ಉದಾಹರಣೆಗೆ 100 ಕೆಜಿಗೆ 50 ಕೆಜಿ ಸಿಪ್ಪೆ ಹೋಗಿ 50 ಕೆಜಿ ಬಂದ್ರೆ ಅದು 50-50 ಆಯ್ತು. ಕಾಫಿ ಪ್ಲಾಂಟ್ರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಔಟ್ ಟರ್ನ್ ನೋಡೋದು, ಅಲ್ಲಿ ಹೇಳೋದು ಎಲ್ಲ ಅವರು 50 ಕೆಜಿ ಮೂಟೆ ಲೆಕ್ಕದಲ್ಲಿ ಹೇಳೋದು. 50 ಕೆಜಿ ಮೂಟೆನ ಹಲ್ ಮಾಡಿ ಬೇಳೆ ಮಾಡಿದಾಗ 25-28-29 ಅಂತೆಲ್ಲ ಬರ್ತದೆ ಓಟೆ. ಅಂದ್ರೆ ಬೇಳೆ 25 ಕೆಜಿ ಬಂದ್ರೆ ಸಿಪ್ಪೆ 25 ಕೆಜಿ ಹೋಗ್ತದೆ. ನಮ್ಗೆ ಬೇಳೆ 26-28 ಕೆಜಿ ಬಂದಾಗ ಸಿಪ್ಪೆ ಕಡಿಮೆ ಹೋಗ್ತದೆ. ಹೌದು, ಬೇಳೆ ಎಷ್ಟು ಬರ್ತದೆ ಅದಕ್ಕೆ ಔಟ್ ಟರ್ನ್ ಅಂತ ಹೇಳ್ತಾರೆ. ಬೇಳೆಯ ತೂಕವನ್ನ ನೋಡ್ಕೊಂಡು ಇಷ್ಟು ಔಟ್ ಟರ್ನ್ ಅಂತ ಹೇಳ್ತಾರೆ. 50 ಕೆಜಿಗೆ ಅದೇ 25-24-26-27-28-29 ಹೀಗೆಲ್ಲ ಬರ್ತದೆ. ನಿಮ್ದು ಎಷ್ಟು ಔಟ್ ಟರ್ನ್ ಬರುತ್ತೆ? ನಮ್ದು ಒಂದು ಚಾರ್ಟ್ ಇದೆ ನನ್ನ ಹತ್ರ. ಅದನ್ನೇನು ಅಂದ್ರೆ, ನಾನೊಂದ್ಸರಿ ಕಾಫಿ ಹಣ್ಣು 2002-03-04 ಇಸ್ವಿಲಿ ಯಾರ ಹೇಗೆ ಕಾಫಿ ಹಣ್ಣು ಕೇಳಿದ್ರು ಕೊಟ್ಟೆ. ಅವಾಗಿಂದ ನನ್ನ ಒಂದು ಅಭ್ಯಾಸ ಏನು ಅಂದ್ರೆ, ಒಂದು ಮೂಟೆಗೆ ಎಷ್ಟು ಕೆಜಿ ಕಾಫಿ ಹಣ್ಣು ಬೇಕು ಅಂತ ಹೇಳಿ ಲೆಕ್ಕ ನೀಡೋದು ಅಂತ 3 ವರ್ಷ ಒಟ್ಟಿ ಮಾಡಿರೋದನ್ನ ಹೇಳ್ತೀನಿ. 2016ರಲ್ಲಿ 70 ಮೂಟೆ ಕಾಫಿ ಆಗಿತ್ತು 1 ಎಕರೆಗೆ. ಅವಾಗ 128 ಕೆಜಿ ಹಣ್ಣಿಗೆ 50 ಕೆಜಿ ಬಂದಿತ್ತು ಒಣಗಿದ್ದು. ಅವಸ ನಂದು ಓಟಿ ಅವರೇಜ್ 27 ಇದೆ. 28.5 ಇದೆ, 26.5 ಇದೆ, 27.5 ಅದರ ಅವರೇಜ್. ಅದು ಕಾಫಿ ಜಾಸ್ತಿ ಇದ್ದಾಗ ಕಾಫಿ ಗಿಡದಲ್ಲಿ ಓಟಿ ಜಾಸ್ತಿ ಬರ್ತದೆ, ಕಾಫಿ ಹಣ್ಣನ್ನ ಜಾಸ್ತಿ ತಗಂತದೆ ಮೂಟೆಗೆ. ಅವಾಗ ನಮ್ಗೆ ಕಡಿಮೆ ಹಣ್ಣಿಗೆ ಮೂಟೆ ಆಗೋದು ಒಳ್ಳೇದು. ಯಾವ್ಯಾವ ಕಾರಣಕ್ಕೆ ಓಟಿ ಬರ್ತದೆ ಅಂದ್ರೆ, ತೋಟದಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತಾ ಇದ್ದಾಗ ಓಟಿ ಬರ್ತದೆ, ನೆರಳು ಜಾಸ್ತಿ ಇದ್ದಲ್ಲಿ ಓಟಿ ಬರಲ್ಲ, 24-25 ಬರ್ತದೆ. ಬಿಸಿಲು ಜಾಸ್ತಿ ಬೀಳಲ್ಲಿ ನಿಮ್ಗೆ 25-26 ಎಲ್ಲ ಬರ್ತದೆ. ಮತ್ತೊಂದು ಕಾರಣ, ಕ್ರಾಪ್ ಜಾಸ್ತಿ ಇದ್ದಾಗ ನಮ್ಮ ತೋಟದಲ್ಲಿ ಅಂದ್ರೆ 70-60 ಹೀಗೆಲ್ಲ ಇದ್ದಾಗ ಓಟಿ ಜಾಸ್ತಿ ಬರ್ತದೆ. ಕ್ರಾಪ್ ಕಡಿಮೆ ಇದ್ದಾಗ ಓಟಿ ಕಡಿಮೆ ಬರ್ತದೆ. ಆದ್ರೆ ಕಡಿಮೆ ಹಣ್ಣಿಗೆ ಮೂಟೆ ಆಗ್ತದೆ. ಓಟಿ ಬಂದು 130 ಕೆಜಿಗೆ ಒಂದ್ ಮೂಟೆ ಬರೋದ್ರ ಬದಲು ಓಟಿ 25 ಬಂದು ನಮ್ಗೆ 105 ಕೆಜಿಗೆ ಒಂದ್ ಮೂಟೆ ಆಗೋದು ಲಾಭ. ಕೆಲವರು ಓಟಿ ಬರ್ಲಿ ಅಂತ ಹೇಳಿ ಕಾಯಿ ಕುಯ್ತಾರೆ. ಕಾಯಿ ಕುಯ್ದಾಗ್ಲೂ ಓಟಿ ಬರ್ತದೆ. ಕಾಯಿ ಕುಯ್ದಾಗ 130 ಕೆಜಿ ಒಂದ್ ಮೂಟೆಗೆ ಬೇಕು 50 ಕೆಜಿಗೆ ಒಣಗಿದ್ಮೇಲೆ. ನೀವು ಹಣ್ಣು ಕುಯ್ದಾಗ ನನಗೆ 105 ಕೆಜಿಗೆ ಬಂದಿದೆ, 104 ಕೆಜಿಗೂ ಬಂದಿದೆ. ಕಾಫಿನ ನಾವು ಈಗ ಅರ್ಜೆಂಟ್ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಬೇಗ ಕುಯ್ದ್ರೆ ಹಣ್ಣು ಜಾಸ್ತಿ ಬೇಕು ಒಂದ್ ಮೂಟೆ ಆಗೋದಕ್ಕೆ. ಆದ್ರೆ ಕಾಫಿ ಮೂಟೆ ಕಡಿಮೆ ಆಗ್ತದೆ, ಅದು ಓಟಿ ಜಾಸ್ತಿ ಬರ್ತದೆ. ಹಣ್ಣಾದ್ಮೇಲೆ ಕುಯ್ದ್ರೆ ನಮ್ಗೆ ಕಡಿಮೆ ಕಾಫಿಗೆ ಮೂಟೆ ಆಗ್ತದೆ, ಓಟಿ ಕಡಿಮೆ ಬರ್ತದೆ. ಅದನ್ನೆಲ್ಲ ಟ್ಯಾಲಿ ಮಾಡಿದ್ರೆ ನಮ್ಗೆ ಓಟಿ ಜಾಸ್ತಿ ಬರ್ದಲೇ ಇದ್ರ ಪರವಾಗಿಲ್ಲ, ನಾವು ಹಣ್ಣಾದ್ಮೇಲೆ ಕುಯ್ದ್ರೆ ನಮಗ್ ಮೂಟೆ ಜಾಸ್ತಿ ಆಗ್ತದೆ. ಅದೇ ಕಾಯಿ ಕುಯ್ದಾಗ ಓಟಿ, ಒಂದು ಕ್ರಾಪ್ ಜಾಸ್ತಿ ಇದ್ದಾಗ ಇನ್ನೊಂದು ಬಿಸಿಲು ಚೆನ್ನಾಗಿ ಬೀಳ್ತಾ ಇದ್ದಾಗ ಕಾಯಿ ಕುಯ್ದಾಗ ಓಟಿ ಬರ್ತದೆ. ಇಲ್ಲಿ ಹಣ್ಣು ಕುಯ್ದಾಗ ಓಟಿ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದೊಂದು, ಹಣ್ಣು ಗಿಡದಲ್ಲಿ ಇದ್ದಾಗ ಮಳೆ ಬಂದ್ರೆ ಓಟಿ ಜಾಸ್ತಿ ಬರ್ತದೆ, ಮೂಟೆ ಕಡಿಮೆ ಆಗ್ತದೆ. ಯಾಕೆ ಅಂದ್ರೆ ಅದ್ರದ್ದು ಸಿಪ್ಪೆ ಬಾಯಿ ಬಿಡ್ತದೆ ಮಳೆ ಬಂದ್ರೆ, ಓಪನ್ ಆದ್ಕೂಡೆ ಅದ್ರದ್ದು ಆ ರಸ ಉಂಟಲ್ಲ ಆ ಸಿಪ್ಪೆಲಿ ಅದೆಲ್ಲ ಹೋಗ್ಬಿಡ್ತದೆ ಅದು ಆವಿಯಾಗಿ. ಅವಾಗ ನಿಮ್ಗೆ ಓಟಿ ಚೆನ್ನಾಗಿ ಬಂದ್ರು ಮೂಟೆ ಕಡಿಮೆ ಆಗ್ಬಿಡ್ತದೆ. ಗಿಡದಲ್ಲಿ ಹಣ್ಣು ಒಣಗಿದಾಗ್ಲೂ ಅದೇ ತರ ಆಗ್ತದೆ. ಗಿಡದಲ್ಲಿ ಹಣ್ಣು ಕುಯ್ಯೋದು ಕೆಲವರು ಮಾರ್ಚ್ ಆದ್ರೂ ಕುಯ್ದಿರಲ್ಲ, ಗಿಡದಲ್ಲಿ ಹಣ್ಣು ಒಣಗಿಬಿಡ್ತದೆ. ಅವಾಗ ಮತ್ತೆ ಓಟಿ ಜಾಸ್ತಿ ಬರ್ತದೆ, ಮೂಟೆ ಕಡಿಮೆ ಆಗ್ತದೆ. ಹಾಗಾಗಿ ಅದ್ ಯಾಕೆ ಕಾಫಿ ಹಣ್ಣು ಒಣಗಿದಾಗ ಬರ್ತದೆ ಅಂದ್ರೆ, ಕಾಫಿ ಗಿಡ ಏನಾಗ್ತದೆ ಇಲ್ಲಿ ಚೆನ್ನಾಗಿದ್ದಾಗ ಕಾಫಿ ಹಣ್ಣಿಗೆ ನೀರ್ನ ಫುಡ್ನ ಒದಗಿಸ್ತಾ ಇರ್ತದೆ. ಭೂಮಿಲಿ ಗಿಡದಲ್ಲಿ ಮಾಯಿಶ್ಚರ್ ಕಡಿಮೆ ಆಗಿ ಅಲ್ಲಿ ಹಣ್ಣು ಆದ್ಮೇಲೆ ಆ ಹಣ್ಣಿಂದ ಗಿಡ ಬದುಕೋದಕ್ಕಾಗಿ ವಾಪಸ್ ಅದ್ರದ್ದು ರಸ ನೀರ್ನ ಎಲ್ಲ ಹೇಳ್ಕಂತದೆ ಅಂತ ಹೇಳ್ತಾರೆ. ಹಂಗಾಗಿ ಮತ್ತೆ ಇಳುವರಿ ಕಡಿಮೆ ಬರ್ತದೆ ಅದು ಹಣ್ಣು. ಆದ್ರೆ ಹಣ್ಣನ್ ಕುಯ್ದು ಒಣಗಿಸಿದಾಗ ಓಟಿ ಕಡಿಮೆ ಆದ್ರೂ ಮೂಟೆ ಜಾಸ್ತಿ ಆಗ್ತದೆ. ನನಗೆ 1 ವರ್ಷ 108 ಕೆಜಿಗೆ 50 ಕೆಜಿ ಕಾಫಿ ಒಣಗಿದ್ ಬಂದಿದೆ. ಇನ್ನೊಂದ್ ವರ್ಷ 115 ಕೆಜಿಗೆ 50 ಕೆಜಿ ಬಂದಿದೆ. ಮತ್ತೊಂದ್ ವರ್ಷ 128 ಕೆಜಿಗೆ 50 ಕೆಜಿ ಬಂದಿದೆ. 3 ವರ್ಷದ್ದು ನಾನು ಚಾರ್ಟ್ ಹೇಳಿದ್ನಲ್ಲ ಹಣ್ಣೆ, ಇದು ಹಣ್ಣಿಗೆ ಹೇಳ್ತಿರೋದು ನಾನು. ಆದ್ರೆ 128 ಕೆಜಿಗೆ ಬಂದಾಗ ನಮ್ಗೆ 70 ಮೂಟೆ ಕಾಫಿ ಆಗಿತ್ತು, ಓಟಿ 27 ಅವರೇಜ್ ಬಂದಿತ್ತು. ಆದ್ರೆ 128 ಕೆಜಿಗೆ ಒಂದ್ ಮೂಟೆ ಬೇಕಾಯ್ತು. 2017 45 ಮೂಟೆ ಆಗಿತ್ತು ಒಂದ್ ಎಕರೆಯಲ್ಲಿ. 111.5 ಕೆಜಿಗೆ ಒಂದ್ ಮೂಟೆ ಬಂದಿದೆ. ಅವಾಗೆಲ್ಲ ನಮ್ಗೆ 26 ಓಟಿ ಅವರೇಜ್ ಬಂದಿದೆ. 2018 40 ಮೂಟೆ ಕಾಫಿ ಆಗಿದೆ ಎಕರೆಗೆ, 108 ಕೆಜಿಗೆ ಒಂದ್ ಮೂಟೆ ಆಗಿದೆ. ಲಾಸ್ಟ್ ಇಯರ್ ನನಗೆ 104-105 ಕೆಜಿಗೂ ಆಯ್ತು ಒಂದ್ ಮೂಟೆ. ಮೂಟೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಕಾಯಿ ಕುಯ್ಬಾರ್ದು, ಹಣ್ಣು ಕುಯ್ಬೇಕು. ಹಣ್ಣು ಕುಯ್ದಾಗ ನಾನು ಅದನ್ನೆಲ್ಲ ಟ್ಯಾಲಿ ಮಾಡಿದೀನಿ. ಹೇಗೆ ಅಂದ್ರೆ ನಮ್ಗೆ ಓಟಿಲಿ ನಮ್ಗೆ ದುಡ್ಡು ಸಿಕ್ಕದಕ್ಕಿಂತ ಮೂಟೆ ಜಾಸ್ತಿ ಆಗೋದು ಲಾಭ. ಅದಕ್ಕೂ ಟ್ಯಾಲಿ ಮಾಡಿದ್ರೆ ನಮ್ಗೆ ಮೂಟೆ ಜಾಸ್ತಿ ಆಗೋದೇ ಲಾಭ ಆಗಿದೆ. ಒಂದು ಲೆಕ್ಕಾಚಾರ ನಿಮ್ಗೆ ಹೇಳ್ತೀನಿ ನೋಡಿ. 1 ಕೆಜಿ ಕಾಫಿ ಹಣ್ಣನ್ನ ತೂಕ ಮಾಡಿದೆ ನಾನು ಒಂದ್ಸರಿ, ಅದು ಬೇರೆ ಬೇರೆ ಟೈಮಲ್ಲಿ ಮಾಡಿದಾಗ ಬೇರೆ ಬೇರೆ ಬರ್ಬೋದು. ನಾನು ಒಂದೇ ಸರಿ ಮಾಡಿರೋದು, ಒಂದು ಕೆಜಿ ಕಾಫಿ ಹಣ್ಣನ್ನ ತೂಕ ಮಾಡಿದಾಗ 868 ಕಾಫಿ ಹಣ್ಣು ಇತ್ತು. ಅದೇ ರಾತ್ರಿಲಿ ನಾನು ಕಾಯಿನ ತೆಗೆದ್ಬಿಟ್ಟು ಒಂದು ಕೆಜಿ ತೂಕ ಮಾಡಿದಾಗ 996 ಹಣ್ಣಿದ್ದು. ಒಂದ್ ಕೆಜಿ ಕಾಫಿ ಹಣ್ಣಿಗೂ ಒಂದ್ ಕೆಜಿ ಕಾಫಿ ಕಾಯಿಗೂ ಒಂದೇ ಕೆಜಿಲಿ 128 ಹಣ್ಣು ಡಿಫ್ರೆನ್ಸ್ ಇದಾವೆ. ಆ 128 ಕಾಫಿ ಬೀಜ ನಮಗ್ ಪ್ರತಿ ಒಂದ್ ಕೆಜಿಲಿ ಹೋದ್ರೆ ಅದು ಮೂಟೆಗೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂದ್ರೆ 34,000 ಡಿಫ್ರೆನ್ಸ್ ಬರ್ತದೆ ಒಂದು ಮೂಟೆ ಕಾಫಿ ಕುಯ್ಯಟಿಗೆ. ಹಾಗಿದ್ದಾಗ ನಮ್ಗೆ ಲಾಸ್ ಆಗೋದ್ ನೋಡಿ, ಕಾಯಿದ್ದಾಗ ಅದನ್ನ ಒಣಗಿಸಿದ್ರೆ ನಮ್ಗೆ 130-140 ಕೆಜಿ ಬೇಕು 50 ಕೆಜಿ ಮೂಟೆ ಆಗೋದಕ್ಕೆ. ಅವಾಗ ಓಟಿ ಬರ್ತದೆ 27-28. ಆದ್ರೆ ಎಷ್ಟು ಹೆಚ್ಚಿಗೆ ಹೋಗ್ತದೆ ಅಂದ್ರೆ ಈ 868 ಇದ್ವಲ್ಲ ಹಣ್ಣು ಒಂದ್ ಕೆಜಿಲಿ, ಆ ತರದನ್ನ ನಾವೇನಾದ್ರು ಒಂದು ಮೂಟೆ ಮಾಡ್ಬೇಕು ಅಂದ್ರೆ 105 ಕೆಜಿಗೆ ಒಂದ್ ಮೂಟೆ ಆಗ್ತದೆ. ಹಂಗಾಗಿ ನಾವು ಯಾವಾಗ್ಲೂ ಹಣ್ಣು ಕುಯ್ದ್ರೆ ನಮ್ಗೆ ಓಟಿ ಸ್ವಲ್ಪ ಕಡಿಮೆ ಆದ್ರೂ ನಮ್ಗೆ ಲಾಭ ಜಾಸ್ತಿ. ಈ ತರ ಚಾರ್ಟ್ ಎಲ್ಲ ಮಾಡಿ ನಾನು 3 ವರ್ಷದ ಪಕ್ಕ ಲೆಕ್ಕ ಇಟ್ಟಿದ್ದೀನಿ. ಕ್ಯೂರಿಂಗ್ ಅಲ್ಲಿ ಹಾಕಿದ್ನ ಅದು ಒಂದಿಸದ್ದಲ್ಲ, ಒಂದು ವರ್ಷದ್ನ ಅದು 10, 12, 15 ಸರಿ ಕೊಟ್ಟಿರೋದೆಲ್ಲ ನಾನು ಅವರೇಜ್ ತೆಗೆದು ಮಾಡಿರೋದು. ಈ ತರ ಓಟಿ ವಿಚಾರ ಇದೆ. ಹಣ್ಣಾಗಿ ಕಟಾವು ಮಾಡೋದು ಬಳಕೆದಾರರಿಗೂ ಕಾಫಿ ಗುಣಮಟ್ಟಕ್ಕೂ ಒಳ್ಳೇದು. ಗುಣಮಟ್ಟಕ್ಕೂ ಒಳ್ಳೇದು, ನಮ್ಗ ಲಾಭ ಜಾಸ್ತಿ ಆಗ. ಹೌದು ಹೌದು. ಯಾಕೆ ನಾನು ಇದನ್ನ ಒತ್ತಿ ಒತ್ತಿ ಹೇಳಿದೆ ಅಂದ್ರೆ, ಈಗ 3-4 ವರ್ಷದಿಂದ ಈ ಕ್ಯೂರಿಂಗ್ ಅಲ್ಲಿ ಓಟಿ ಓಟಿ ಅನ್ನ ಶುರು ಮಾಡಿದ್ರು. ನಂದು 27 ಓಟಿ ಬಂತು, ನಂದು 28 ಬಂತು ಅಂದ್ರೆ ನಮ್ಗ ಅವ್ರಿಗೆ 200-300 ರೂಪಾಯಿ ಜಾಸ್ತಿ ಸಿಗ್ತದೆ. ಅದಕ್ಕೆ ಕೆಲವರೆಲ್ಲ ಏನ್ ಮಾಡಿದ್ರು, ಆಯ್ಕು ಇದ್ರು ಓಟಿ ಬರ್ತದೆ ಅನ್ನೋದು ವಿಚಾರ ಗೊತ್ತಾಗ್ಬಿಡ್ತು ಪ್ಲಾಂಟರ್ಗಳಿಗೆ. ಅದಕ್ಕೆ ಎಲ್ಲ ಏನ್ ಮಾಡೋದು, ಹಂಗಾರು ಕಾಯಿ ಕುಯ್ದ್ರು ಓಟಿ ಬರ್ತದೆ ಅಂತೇಳಿ ಎಲ್ಲರೂ ಕಾಯಿ ಕಾಯಿನೇ ಕುಯ್ಯಕ್ ಶುರು ಮಾಡಿದ್ರು. ನಾನು ತುಂಬಾ ಜನಿಗೆ ನನ್ನ ಹತ್ರ ಮಾತಾಡಿದವರಿಗೆಲ್ಲ ನಾನು ಹೇಳ್ತೀನಿ, ಓಟಿ ಇದ್ದು ತಲೆ ಕೆಡಿಸ್ಕೊಂಬಡಿ, ನೀವು ಕಾಯಿ ಕುಯ್ದ್ರೆ ಈ ತರ ಲಾಸ್ ಆಗ್ತದೆ ಅಂತ ಹೇಳಿ ನಾವ್ ಎಷ್ಟು ಜನಿಗೆ ಹೇಳ್ಬೋದು. ನಾನು ಎಲ್ಲಾ ತರದ್ದು ಲೆಕ್ಕ ಮಾಡಿ ನೋಡಿದಾಗ ನಮಗ್ ಓಟಿ ಬೇಡ, ಹಣ್ಣು ಕುಯ್ದ್ರೆ ನಮ್ಗೆ ಮೂಟೆ ಜಾಸ್ತಿ ಆಗ್ತದೆ. ಪೂರ್ಣ ಹಣ್ಣಾಗೋ ಹಂತಕ್ಕೆ ಬಂದಾಗ ಕೊಯ್ಯೋದೊಂದಾಯ್ತು, ಆಮೇಲೆ ಇನ್ನು ಹಳದಿ ಬಣ್ಣಕ್ಕೆ ಬಂದಿರುತ್ತಲ್ಲ, ದೋರೆ ಆಗಿರುತ್ತಲ್ಲ, ಆ ತರದನ್ನು ಹಣ್ಣಿನ ಲೆಕ್ಕಕ್ಕೆ ತಗೋಬಹುದು ಅಥವಾ ಅದು ಪೂರ್ಣ ಹಣ್ಣಿಂದೆ ಅದು. ಆದ್ರೆ ಏನಾಗ್ತದೆ ಅಂದ್ರೆ ತುಂಬಾ ಹಣ್ಣಾದಾಗ ನಮ್ಗೆ ಕಡಿಮೆ ಕಡಿಮೆ ಕೆಜಿಗೆ ಮೂಟೆ ಬರ್ತದೆ. ಆದ್ರೆ ನಾವು ಆ ತರ ಹಣ್ಣಾಗೋವರಿಗೂ ಕಾಯ್ದು ಕುಯ್ಯಕ್ ಆಗಲ್ಲ. ಯಾಕೆಂದ್ರೆ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು, ಒಂದ್ ಕಡೆಯಿಂದ ಹೋಗತ್ತಿಗೆ ಹಣ್ಣಾಗಿರ್ತದೆ, ಫಸ್ಟ್ ಸ್ವಲ್ಪ ಕಾಯಿ ಜಾಸ್ತಿ ಇರ್ತದೆ, ಮಧ್ಯದಲ್ಲಿ ಸ್ವಲ್ಪ ಮೀಡಿಯಂ, ಅದೇ ನೀವ್ ಹೇಳಿದ್ರಲ್ಲ ತೋರಣ್ಣು ಅಂತ ಇರ್ತದೆ, ಲಾಸ್ಟ್ ಗೆ ಹಣ್ಣು ಜಾಸ್ತಿ ಇರ್ತದೆ. ಹಣ್ಣು ಮಾಡ್ತಾನೆ ಕುಯ್ದು ಸ್ಟಾರ್ಟ್ ಮಾಡಿದ ಮೇಲೆ ಹಣ್ಣು ಒಣಗಿ ಬಿಡ್ತದೆ ಅದು. ಹಾಗಾಗಿ ಅದನ್ನ ನಾನು ಲೆಕ್ಕ ಗೊತ್ತಿರಲಿ ಅಂತ ಹೇಳಿದ್ದು, 60% ಹಣ್ಣಾದ ಕುಯ್ಯಕ್ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋತ್ತಿಗೆ 80-90% ಹಣ್ಣಿದ್ದಾಗ ಹೋಗ್ತದೆ ನಮ್ಗೆ. ಅದಕ್ಕಿಂತ ಕಡಿಮೆ ಕುಯ್ದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತದೆ. ತುಂಬಾ ಹಣ್ಣಾದ್ಮೇಲೆ ಕುಯ್ತೀವಿ ಅನ್ನೋದು ಕಷ್ಟ, ಅದು ಕವರ್ ಮಾಡಕ್ ಆಗಲ್ಲ. ಹೌದು ಹೌದು. 128 ಕೆಜಿಗ್ ಬಂದಿದೆ ಫಸ್ಟ್ ಕುಯ್ದಾಗ, 115 ಕೆಜಿಗ್ ಬಂದಿದೆ ಲಾಸ್ಟ್ ಕುಯ್ದಾಗ, 105 ಕೆಜಿಗ್ ಬಂದಿದೆ. ಅದೇ ತರ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಸರಿನೇ ಸರಿನೇ. ಬೇಕಾದ ಮಾಗಿದಷ್ಟು ತೂಕ ಬರುತ್ತೆ ಅಂತ ನೀವ್ ಹೇಳ್ತದ್ರಿ. ಹಣ್ಣು ಚಂದ ಆದ್ರೆ ತೂಕ ಜಾಸ್ತಿ ಬರುತ್ತೆ. ಅದು ಬಹಳ ಮುಖ್ಯವಾದ ಸಂಗತಿ. ಅದೇ ಹೇಳಿದ್ನಲ್ಲ, 105 ಕೆಜಿಗ್ ಬಂದಿದೆ ಲಾಸ್ಟ್ ಇಯರ್ ಹಣ್ಣಾಗಿರೋದಕ್ಕೂ ಇದ್ರದು. ಒಂದ್ ಕೆಜಿ ಕಾಯಲ್ಲಿ 128 ಕಾಯಿ ಜಾಸ್ತಿ ಹೋಗ್ತದೆ ಅಲ್ಲಿ ನಮಗೆ. ನೋಡಿ ನೋಡಿ, ಅದು ಲಾಸ್. ಇಳುವರಿನೂ ಕಡಿಮೆ ಆಗ್ತದೆ. ಇದು 2 ಸರ ಲಾಸ್, ಇದು ಕಾಯಿ ಜಾಸ್ತಿ ಹೋಯ್ತು. ಆಮೇಲೆ ನಮ್ಗ ಅದು ಮೂಟೆ ಆಗತ್ತೀಗ ಅದು 130 ಕೆಜಿ ಹಿಂಗೆಲ್ಲ ಬೇಕಾಗ್ತದೆ. ಒಂದು ಬಲಿ ಕಾಯಿ ಆದ್ರೆ 135 ಹಿಂಗೆಲ್ಲ ಹೋಗ್ತದೆ. ಫುಲ್ ಹಣ್ಣಾಗಿದ್ರೆ 105 ಬರ್ತದೆ. ಹೆಚ್ಚು ಕಡಿಮೆ 25 ಕೆಜಿ ಜಾಸ್ತಿ ಹೋಗ್ತದೆ. ಒಣಗ್ಸೋದು ಮೆಥಡ್ ಉಂಟು. ಏನು ಅಂತಂದ್ರೆ, ಹಣ್ಣನ್ನ ಕೆಲವರು ಸ್ವಲ್ಪ ಸ್ವಲ್ಪ ಇರ್ತದೆ, ಇಲ್ಲ ಕಣಕ್ ಸಾಲಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ತಂದು ಕುಯ್ದು ಕುಯ್ದು ಕುಯ್ದು 4-5 ದಿವಸ ಅಲ್ಲಿ ಸ್ಟಾಕ್ ಮಾಡ್ತಾರೆ. ನಾವೇನು ಅಂದ್ರೆ, ಬೇಕಾದ್ರೆ ಅದು 500 ಕೆಜಿ ಆಗ್ಲಿ, 1,000 ಆಗ್ಲಿ, 2,000 ಆಗ್ಲಿ, ನಾವು ಅವತ್ತೇ ಹಾಕೋದು. ಅವತ್ತು ಅಂದ್ರೆ ಇವತ್ತು ಸಾಯಂಕಾಲ ಅಳಿತೀವಿ, ಬೆಳಿಗ್ಗೆ ಹಾಕ್ತೀವಿ, ಹಾಕ್ಬಿಟ್ಟು 4-5 ದಿವಸ ಕಾಲಾಡ್ತೀವಿ, ಒಣಗಿಸ್ತೀವಿ ತೆಳ್ಳಗೆ ಹಾಕಿ. 5ನೇ ದಿವಸ ಏನ್ ಮಾಡ್ತೀವಿ, 2:30-3 ಗಂಟೆ ಟೈಮಿಗೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಗುಡ್ಡೆ ಮಾಡ್ಬೇಕು. ಅದು ಗುಡ್ಡೆ ಮಾಡಿ ಟಾರ್ಪಲ್ ಎಲ್ಲ ದಪ್ಪ ಮುಚ್ಚಿ 2 ರಾತ್ರಿ ತಪ್ಪಿರು 3 ರಾತ್ರಿ ಬಿಡ್ತೀವಿ ನಾವಲ್ಲಿ. ಅವಾಗ ತಳದಲ್ಲಿ ಕೆಲವು ಹಣ್ಣು ಬತ್ತಿರ್ತವೆ, ಕೆಲವು ಬತ್ತಿರೋದೇ ಇಲ್ಲ ಹಣ್ಣು, ಹಂಗೆ ಇರ್ತವೆ. ಅದ್ರ ಹೀಟಿಗೆ ಎಲ್ಲ ಒಂದೇ ತರ ಆಗಿರ್ತವೆ. ಆಮೇಲೆ ಮತ್ತೆ ನಾವು 3 ದಿವಸ ಹಾಕ್ಬಿಟ್ಟು ಅದನ್ನ ಟೆಸ್ಟ್ ಮಾಡಿ ಒಣಗಿ ಉಂಟ ಅಂತ ಹೇಳಿ, ಇಲ್ಲ ಒಣಗಿದ್ರೆ ಅವತ್ತಿರ್ತೀವಿ, ಇಲ್ಲ ಇನ್ನೊಂದ್ ದಿವಸ ಬೇಕ ನೋಡಿ. 8 ದಿವಸ ಬೇಕು ಮೋಡ, ಮತ್ತೆ ಸ್ವಲ್ಪ ಬಿಸಿಲು ಚೆನ್ನಾಗಿಲ್ಲ ಅಂದ್ರೆ 9-10 ದಿವಸ ಎಲ್ಲ ಬೇಕು. ಇಲ್ಲ ತಳ್ಳಗ್ ಹಾಕಿದ್ರೆ ಈ ತರ ಮೆಥಡ್ ಮಾಡಿದ್ರೆ 8 ದಿವಸ ಕೊಣಿಸ್ತದೆ. 4-5 ದಿವಸ ಅಲ್ಲಿ ಹಾಕ್ಬಿಟ್ರೆ ಅದೇನಾಗ್ತದೆ, ಕೊಳತು ಹೋದಂಗಾಗಿ ಕ್ವಾಲಿಟಿನೂ ಹಾಳಾಗ್ತದೆ. ಆ ಸಿಪ್ಪೆಲ್ಲಿರೋದು ಫ್ಯಾಟ್ ಹಂಗಿರ್ತದಲ್ಲ, ಅದು ಸ್ವಲ್ಪ ಕರಿದಂಗ ಆಗಿದ ಕೂಡಲೇ ಕಡಿಮೆ ಆಗ್ತದೆ ಸಿಪ್ಪೆ ಗಾತ್ರ. ಅವಾಗ ಏನಾಗ್ತದೆ, 105 ಬರೋದು, 110 ಬರ್ಬೋದು, 115 ಬರ್ಬೋದು, ಆತರ ಜಾಸ್ತಿ ಕೆಜಿ ಬೇಕಾಗ್ತದೆ ಒಂದ್ ಮೂಟೆಗೆ. ಅದು ಪಳಸಕ್ಕಾಗ್ತದೆ ನಿಜ, ಒಟ್ಟಿಗೆ ಬೇಕಾದ್ರೆ ಒಂದ್ ಜಾಸ್ತಿ ಬರ್ಬೋದು, ಆದ್ರೆ ಇಲ್ಲಿ ಮೂಟೆನೆ ಹೋಗ್ಬಿಡ್ತವೆ. ಒಂದೊಂದ್ ಮೂಟೆ ಆಗ್ಬೇಕು ಅಂದ್ರೆ 10-15 ಕೆಜಿ ಕಾಫಿನ ಜಾಸ್ತಿ ತಗಂತದೆ. ಗುಡ್ಡೆ ಹಾಕಿ ಒಣಗಿಸ್ಬಾರದು ಅವತ್ತಿದ್ದು, ಸಾಯಂಕಾಲ ಅಳತೆ ಮಾಡಿದ್ರೆ ಬೆಳಿಗ್ಗೆ ಹಾಡಿ 5 ದಿವಸ ಬಿಟ್ಟು ಗುಡ್ಡೆ ಮಾಡಿ ಮತ್ತೆ 5 ದಿವಸ ಬಿಟ್ಟು ಮತ್ತೆ ಹಾಡಿ, ಆತರ ಆದ್ರೆ ಎಲ್ಲವೂ ಯೂನಿಫಾರ್ಮ್ ಆಗಿ ಒಣಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಕಾಫಿ ನಾವು ತಗಿಯತೀವಿ ಒಣಗಿರ್ತದೆ, ಕ್ಯೂರಿಂಗ್ ಅಲ್ಲಿ ತಾಂದ ಕೊಟ್ಟಾಗ ಅವರು ಓಟಿ ಜೊತೆ ಮಾಯಿಶ್ಚರ್ ಮಾಡ್ತಾರೆ. ಮಾಯಿಶ್ಚರ್ ಮಾಡಿದಾಗ ಒಂದು ಒಣಗಿರ್ತದೆ, ಒಂದು ಒಣಗಿರಲ್ಲ. ಅದು ಮಧ್ಯದಲ್ಲಿ ಒಂದು 5 ದಿವಸ ಗುಡ್ಡೆ ಮಾಡಿ ಹರಡದಲ್ಲೇ ಇತ್ತು. ಕೆಲವ್ರು ಹರಡಿ 8-10 ದಿವಸ ಅದು ಒಣಗಿದ ಮೇಲೆ ಎತ್ಬಿಡ್ತಾರೆ. ನೀವ್ ಏನ್ ಕಾಲಾಡಿ ಗೋರ್ಮಣೆ ದೂಡಿದ್ರು ಅದೇನಾಗ್ತದೆ, ಅಡಿಲಿ ನೆಲದಲ್ಲಿರೋದು ತಳದಿಂದ ಮೇಲ್ ಬಂದಿರಲ್ಲ ಕೆಲವು, ಅವು ಮಾಯಿಶ್ಚರ್ ಇದ್ದೇ ಇರ್ತದೆ ಅದ್ರಲ್ಲಿ. ಅಲ್ಲಿ ಹೋಗಿ ಮಾಯಿಶ್ಚರ್ ಮೀಟ್ರಿ ಹಾಕಿದ ಕೂಡಲೇ ಮಾಯಿಶ್ಚರ್ ತೋರಿಸ್ತದೆ. ಇಲ್ಲಿ ಒಂದ್ ಬೂಸ್ಟ್ಗೆ 18 ಕೆಜಿ ಬರ್ಬೇಕು ಚೆರಿ ಬಂದಿರ್ತದೆ. ಇಲ್ಲಿ ನಾವು ಅಲ್ಲಿ ಹೋಗಿ ನೋಡಿದಾಗ ತೂಕ ಕಡಿಮೆ ಆಗಿರ್ತದೆ ಅದು, ಆದ್ರೆ ಮಾಯಿಶ್ಚರ್ ತೋರಿಸ್ತದೆ. ನಮ್ಗೆ 12-13 ಮಾಯಿಶ್ಚರ್ ಇರ್ಬೇಕು. ಅಲ್ಲಿ ಒಂದ್ ಒಣಗಿರ್ತದೆ, ಒಂದ್ ಒಣಗಿರಲ್ಲ, ಮತ್ತೆ ಮಾಯಿಶ್ಚರ್ ತೋರಿಸ್ತದೆ, ಮತ್ತೆ ತೊಂದರೆ ಆಗ್ತದೆ ಅಲ್ಲಿ ತಗನರಿಗೆ. ನಮ್ಗೆ ದುಡ್ಡು ಎಲ್ಲ ಕಟ್ ಮಾಡ್ತಾರೆ. ಹಂಗಾಗಿ ಮಧ್ಯದಲ್ಲಿ ಒಂದ್ಸರಿ ಗುಡ್ಡೆ ಮಾಡಿ ಮತ್ತೆ ಹರಡೋದು ಒಳ್ಳೇದು. ನಿಜ ನಿಜ. ಎಷ್ಟು ಪಾಲಿಸ್ತೀವೋ ಅಷ್ಟು ಒಳ್ಳೇದು. ಹೌದೌದು. ಅಂತಿಮವಾಗಿ ಗುಣಮಟ್ಟ ಹಾಗೆ ಬೆಲೆ. ಅವರು ಓಟಿ ನೋಡೋದು ಉಂಟಲ್ಲ, ಮಣ್ಣಲ್ಲಿ ನೆಲದಲ್ಲಿ ಹಾಕಿ ನಾವು ಅದನ್ನ ಕ್ಲೀನ್ ಮಾಡ್ದಲ್ಲೇ ತಗೊಂಡೋದ್ರೆ ಏನಾಗ್ತದೆ, ಓಟಿ ಅಂತ ಹೇಳಿದ್ರೆ ಒಂದು ಮೂಟೆಯಲ್ಲಿ ಈ ಕಸ ಮಣ್ಣು ಎಲ್ಲ ಸೇರಿ 50 ಕೆಜಿ ಇರ್ತದೆ. ಅದನ್ನ ಹಲ್ ಮಾಡಿದಾಗ ಎಷ್ಟು ಬರ್ತದೆ ಅನ್ನೋದೇ ಓಟಿ ಅದು. ಹೌದು. ಅವಾಗ ತೂಕಕ್ಕೆ ನಮ್ಗೆ ಆ ಮಣ್ಣು ಕಸ ದರ್ಬು ಎಲ್ಲದು ಬಂದಿರ್ತದೆ. ಕ್ಲೀನ್ ಮಾಡಿದಾಗ ಕಡಿಮೆ ಬರ್ತದೆ ಅದೆಲ್ಲ ಇದ್ದಾಗ. ಹೌದು. ಅವಾಗ ಓಟಿ ಕಡಿಮೆ ಬರ್ತದೆ. ನಾವು ಕ್ಲೀನ್ ಮಾಡಿ ತಗೊಂಡ್ ಹೋದ್ರೆ ಅಲ್ಲಿ 1 ಪಾಯಿಂಟ್ ಓಟಿ ಬಂದ್ರೆ ನಮ್ಗೆ 100 ರೂಪಾಯಿ ಜಾಸ್ತಿ ಸಿಗ್ತದೆ. ಹಂಗಾಗಿ ನಾವು ಕಾಫಿ ಕೊಡುವಾಗ್ಲೂ ಕ್ಲೀನ್ ಮಾಡಿ ಕಾಫಿ ಕೊಟ್ರೆ ಒಳ್ಳೇದು. ಹೌದು ನಿಜ. ಒಳ್ಳೆ ಕಾಫಿ ತಂದೆ ಓಟಿ ಮಾಡಿಸ್ಕೊಂಬರ್ತೀವಿ. ತುಂಬಸದಿಗೆ ಇಲ್ಲಿ ತಳದ್ದು ಮಣ್ಣು ಕಸ ಎಲ್ಲ ತುಂಬಿಸಿ ಕೊಟ್ಬಿಟ್ಟಿರ್ತೀವಿ. ಅವಾಗ ಓಟಿ 1 ಪಾಯಿಂಟ್ ಜಾಸ್ತಿ ಇರ್ತದೆ, ಇನ್ನೊಂದ್ಸರಿ ತಂದಾಗ ಕಡಿಮೆ ಆಗ್ಬಿಟ್ಟಿರ್ತದೆ. ಅದೇನೋ ಮಿಸ್ಟೇಕ್ ಆಯ್ತು ಅಂತ ನಾವು ಅನ್ಕಂತೀವಿ. ಹೌದು. ಅದೇನಾಗ್ತದೆ, ಅಲ್ಲಿ ಕಸ ಮಣ್ಣು ಇದ್ದದ್ದು ಎಲ್ಲ ಕೌಂಟಿಗೆ ಬರ್ತದೆ ಅದು ಓಟಿಗೆ. ನಿಜ. ಖರೀದಿ ಮಾಡೋರು ಸಾಮಾನ್ಯವಾಗಿ ಔಟರ್ನ್ ಪರೀಕ್ಷೆ ಮಾಡ್ಲಿಕ್ಕೆ ಎಲ್ಲಾ ಚೀಲಗಳದ್ದು ನೋಡ್ತಾರೆ ಅಥವಾ ಎಲ್ಲ ಚೀಲದ್ದು? ಅದೇನು ಅಂತಂದ್ರೆ ನಾವು ಎಷ್ಟು ಚೀಲ ತಗೊಂಡ್ ಹೋಗಿರ್ತೀವಿ ಫೋಕರ್ ಅಂತ ಹೇಳ್ತಾರೆ, ಅದಕ್ಕೆ ಚೀಲಕ್ಕೆ ತೂರಿಸಿ ತೆಗಿತಾರಲ್ಲ, ಅದು ತೂರಿಸಿ ತೆಗಿಯೋದಕ್ಕೆ ಹೇಳ್ತಾರ. 55 ಗ್ರಾಮ್ ಅಂದಾಜು ಎಲ್ಲಾ ಚೀಲದ್ದು ಬರ್ತದೆ. ಅದನ್ನೆಲ್ಲ ಒಟ್ಟಿಗೆ ಮಾಡಿ 1/2 ಕೆಜಿ ತಗೊಂತಾರೆ. ಅದು 1/2 ಕೆಜಿ ತಗೊಂಡ್ಬಿಟ್ಟು ಚಿಕ್ಕದೊಂದು ಮೆಷಿನ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಹಲ್ ಮಾಡಿ ಅದರಲ್ಲಿ ಬೇಳೆ ಎಷ್ಟು ಬಂತು ಚೀಲ ಎಷ್ಟು ಹೋಯ್ತು ಅನ್ನೋದನ್ನ ಲೆಕ್ಕಾಚಾರ ಹಾಕಿ ನಮ್ಗಲ್ಲೇ ಹೇಳ್ತಾರೆ ಓಟಿ ಎಷ್ಟು ಬಂತು. ಮಾಯಿಶ್ಚರ್ ಮೀಟ್ರು ಇದೆ ಅವ್ರ ಹತ್ರ ಇರ್ತದೆ, ನಾವು ಇಟ್ಕೊಂಬೋದು, ಎರಡನ್ನೂ ನಾವು ಮಾಡ್ಕೊಂಬೋದು ಮನೆ. ಪೋರ್ಕರ್ ಮೇಲೆ ತೋರಿಸ್ತಾರ, ಮಧ್ಯದಲ್ಲಿ ತೋರಿಸ್ತಾರ, ಕೆಳಗಡೆ ಎಲ್ಲಿ ಬೇಕಾದ್ರೆ ತೋರಿಸ್ತಾರೆ, ಒಂದೊಂದ್ ಕಡೆ ಒಂದೊಂದ್ ಮುಖ ಒಂದೊಂದ್ ಕಡೆ. ಸರಿನೇ ಸರಿನೇ. ಅಂದ್ರೆ ಆ ಕಡೆ ಹಸಿ ಇರ್ಬೋದು, ಈ ಕಡೆ ಒಣಗಿದ್ದು ಇರ್ಬೋದು. ನಿಜ ನಿಜ ನಿಜ, ಎಲ್ಲಾ ಕಡೆನೂ ತೋರಿಸ್ತಾರೆ. ಕೇಳುಗರೆ, ಇದುವರೆಗೆ ಕಾಫಿಯಲ್ಲಿ ಔಟರ್ನ್ ಈ ಕುರಿತಂತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನ್ಬಾಳು ಸಮೀಪದ ಹಂಜಗೋಡನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ಎಲ್ ನರೇಶ್ ಅವರು. ಸಂಪರ್ಕಕ್ಕೆ ಸಂಖ್ಯೆ 9448201 0 9 4 4 8 9 0 1 8 0. ಇದುವರೆಗೆ ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಡಾ ವಿಜಯ್ ಅಂಗಡಿ. ಈಗ ಬಿಎ ಗಣೇಶ್, ಕಡ್ಲೇರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಹಾಡಿದ ಈ ಗೀತೆ ನಿಮಗಾಗಿ. ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ ಶ್ರೀನಿವಾಸ್, ತಬಲಾ ಸೀತಾರಾಮ್. ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಚಿಕೋರಿ ಅಪಾಯ ಬೆಲ್ಲ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಲಲ್ಲಲ್ಲ ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿ ವಿಶ್ವದಲ್ಲೆಲ್ಲ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿಯ ವಿಶ್ವದಲ್ಲೆಲ್ಲ ಶುದ್ಧ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಕಾಫಿ ಪಾನೀಯ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ. ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ, ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ, ಚಿತ್ರಣ ಹೃದಯ ಸ್ಪರ್ಶಿ ಸರ್ವರಿಗೂ ಖುಷಿ ಖುಷಿ, ಸರ್ವರಿಗೂ ಖುಷಿ ಖುಷಿ, ಸರ್ವರಿಗೂ ಖುಷಿ ಖುಷಿ, ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ. ವಿಷಗಳು ಒಳಿತಲ್ಲ, ವಿಷಗಳು ಒಳಿತಲ್ಲ, ಚಿಂತೆಗಳು ಸಲ್ಲ ಅತಿ ಖರ್ಚು ತರವಲ್ಲ, ಅತಿ ಖರ್ಚು ತರವಲ್ಲ, ಅತಿ ಖರ್ಚು ತರವಲ್ಲ, ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಚಿಕೋರಿಯ ಪಾಯ ಎಲ್ಲ ಅಪೇಕ್ಷಣೀಯ, ಬೆಲ್ಲ

ಕಾಯಿಲೆ ಇರುವ ಪ್ರಾಣಿಗಳನ್ನ ನೇರಾಗಿ ವೈರಾಣುಗಳಿಂದ ಹಾಳಾದ ಮೇವು ನೀರು ಗಾಳಿನೊಟ್ಟಿಗೆ ಕಾಲುಬಾಯಿ ರೋಗ ಹರಡುವ ಸಾಧ್ಯತೆ ಇದ್ದದೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹರಡದಂಗೆ ಎಚ್ಚರ ತಗೊಳ್ಳೋಕೂ ಚೆಕ್ಪೋಸ್ಟ್ಗಳಿಗೆ ಆಗಾಗ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಕ್ಕೂ ಸೂಚನೆ ಕೊಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ನಿರ್ಮಿಸಿರುವ ಮಾರ್ಗಗಳ ಜಾಸ್ತಿ ಭಾಗ ತೋಟಗಳಲ್ಲಿ ಮರಗಿಡಗಳ ನಡುವೆ ಹಾದು ಹೋಗಿದ್ದು, ತೋಟಗಳಲ್ಲಿ ಒಳ್ಳೆ ಮೆಣಸು ಕೊಯ್ಯಕ್ಕೆ ಮತ್ತೆ ಕಪಾತು ಮಾಡಿಕೆ ಅಲ್ಯೂಮಿನಿಯಂ ಏಣಿಗಳನ್ನ ಮತ್ತೆ ನೀರು ಹರಿಸಿಕೆ ಅಲ್ಯೂಮಿನಿಯಂ ಪೈಪ್ಗಳನ್ನ ಉಪಯೋಗಿಸುತ್ತಿದ್ದು ಇದು ವಿದ್ಯುತ್ ತಂತಿಗೆ ತಾಗಿ ವಿದ್ಯುತ್ ಅಪಘಾತ ಆಗ್ತಾ ಇದ್ದದೆ. ಆದ್ದರಿಂದ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಏಣಿಗಳ ಬದಲಿಗೆ ಫೈಬರ್ ಏಣಿಗಳನ್ನ ಬಳಸಿ ಅಪಘಾತಗಳನ್ನ ತಡೆಯಕೂತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಇದೇ ತಾರೀಕು 18ರ ಬೆಳಿಗ್ಗೆ ನಾಪೋಕ್ಲು ಹೋಬಳಿನ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದಂಗೆ ನಾಪೋಕ್ಲುನ ಭಗವತಿ ಸಮುದಾಯ ಭವನದಲ್ಲಿ ರೈತರ ದಾಖಲೆಗ ಹಂಗೆ ಸೇವೆಯನ್ನು ಪರಿಶೀಲಿಸಿ ಪರಿಹಾರ ಕ್ರಮ ವಹಿಸಿಕೆ ತಾಲೂಕು ಮಟ್ಟದ ಅಧಿಕಾರಿಗೆ ಹಾಜರಿದ್ದ ವೇತ ಮಡಿಕೇರಿ ತಾಲೂಕಿನ ತಹಶೀಲ್ದಾರರಾದ ಪಿಎಸ್ ಮಹೇಶ್ ಅವರು ತಿಳಿಸಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇದೇ 18 ತೇಳ್ರೆ ನಾಳೆ ಜಿಲ್ಲೆಯ ಎಲ್ಲಾ ನ್ಯಾಯಾಲಯದ ಅಂಗಳಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ನ ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಂಗೆ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಬೇಗನೆ ಪರಿಹಾರ ಕಂಡುಕೊಳ್ಳಕತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಅವರು ತಿಳಿಸಿದರು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಗ್ರಾಮ ವಾಸ್ತವ್ಯದ ಅಂಗವಾಗಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಕುಶಾಲನಗರ ತಾಲೂಕು ಜೋಡಿ ಬಸವೇಶ್ವರ ದೇವಸ್ಥಾನದ ಎದುರಿರುವ ಸಮುದಾಯ ಭವನದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಂಡೊಳ್ಳುತ್ತಾ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು 22 ಹೊಸ ಕೋವಿಡ್ 19 ಪ್ರಕರಣಗ ದೃಢ ಆಟು. 21 ಪ್ರಕರಣಗ ಆರ್ಟಿಪಿಸಿಆರ್ ಮತ್ತೆ 1 ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮೂಲಕ ಗುರುತಿಸಲಾಟು. ಮಡಿಕೇರಿ ತಾಲೂಕಲ್ಲಿ 12, ವೀರಸ್ಪೇಟೆ ತಾಲೂಕಲ್ಲಿ 3, ಸೋಮರ್ಪೇಟೆ ತಾಲೂಕಲ್ಲಿ 7 ಪ್ರಕರಣಗ ಕಂಡುಬಂದಿತು. ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 35,749 ಆಗಿದ್ದು, ಒಟ್ಟು 35,081 ಜನ ಹುಷಾರಾಗಿ ಮನೆಗೆ ಹೋದರೆ ಇಲ್ಲಿ ಮುಟ್ಟ 434 ಜನ ಈ ಕಾಯಿಲೆಯಿಂದ ಜೀವ ಕಳ್ಕೊಂಡಳು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 40 ಆಗಿದ್ದು, ಪಾಸಿಟಿವಿಟಿ ದರ ಶೇಕಡ 0.95 ಆಟೋತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ವತಿಯಿಂದ ಆರೋಗ್ಯ ಸೇವೆಯಲ್ಲಿ ಕುಸಿಯಿರುವಕ್ಕೆ 4 ತಿಂಗಳ ಅವಧಿಗೆ ಜಿಲ್ಲಾ ತರಬೇತಿ ಕೇಂದ್ರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಸ್ಪತ್ರೆಯಲ್ಲಿ ತರಬೇತಿ ಆಯೋಜಿಸಲಾಯಿತು. ಕುಸಿಯಿರವು ಇದೇ 20ರೊಳಗೆ ಗೂಗಲ್ ಲಿಂಕ್ ಮೂಲಕ ಜಿಲ್ಲಾ ಕೌಶಲ್ಯಾಭಿವೃದ್ದಿ ಕಚೇರಿ, ಜಿಲ್ಲಾಡಳಿತ ಭವನ, ಮಡಿಕೇರಿ ಇಲ್ಲಿ ನೋಂದಣಿ ಮಾಡಿಕೊಳ್ಳಕತ್ತ ಇಲಾಖೆಯ ಅಧಿಕಾರಿಯವರು ತಿಳಿಸಿದರು. ರಾಜ್ಯದ ಸುಮಾರು 51 ಜನ ವಕೀಲರುಗಳನ್ನ ಹಿರಿಯ ವಕೀಲರನ್ನಾಗಿ ನೇಮಕ ಮಾಡಿ ರಾಜ್ಯ ಉಚ್ಚ ನ್ಯಾಯಾಲಯ ರಿಜಿಸ್ಟ್ರಾರ್ ಜನರಲ್ ಅವರು ಆದೇಶ ಹೊರಡಿಸಿದರು. ಈ ಪೈಕಿ ಕೊಡಗಿನ ವಿರಾಜಪೇಟೆ ಮೂಲದ ಎನ್ ರವೀಂದ್ರನಾಥ್ ಕಾಮತ್ ಹಂಗೆ ಕೊಡ್ಲಿಪೇಟೆ ಮೂಲದ ಹೆಚ್ಎಸ್ ಚಂದ್ರಮೌಳಿ ಅವರು ಹಿರಿಯ ವಕೀಲರಾಗಿ ಆಯ್ಕೆಯಾಗಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಾಲೇಜಲ್ಲಿ 2021-22 ಸಾಲಿನ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗೆ ಅರ್ಜಿ ಕರೆದಳು. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 45 ಸಾಮಾನ್ಯ ವರ್ಗದವು ಹಂಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗ ಶೇಕಡ 40 ಅಂಕ ತಕೊಂಡವು. ಇದಕ್ಕೆ ಅರ್ಜಿ ಹಾಕಕ್ಕೆ ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪುಟಾಣಿಗಳೇ ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ಮಕ್ಕಳು ಕತೆ, ಸ್ವರಚಿತ ಕವನ ಹಾಗೂ ಹಾಡುಗಳನ್ನು ಹೇಳಲು ಕರೆ ಮಾಡಿ. ದೂರವಾಣಿ ಸಂಖ್ಯೆ 08272220006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕದಲ್ಲಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಡಿಸೆಂಬರ್ 11 ಮರಣಪಟ್ಟ ಶಿರಂಗಳಿ ಗ್ರಾಮ ಉಡುವೇರ ಸುಬ್ಬಯ್ಯ ಐಂಡ ಪೊಣ್ಣು ಚೋಂದಮ್ಮ ಕಮಲು ಐಂಡ ಮಾತ ಕಾರ್ಯ ಇದೇ 19 ನಾರಾಜ ಪಲಕ 12:30 ಶಿರಂಗಳಿ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಉಡುವೇರ ಸುಬ್ಬಯ್ಯ ಮಕ್ಕ ಪಿಂಜ ಸಂಸಾರ ಕಟ್ಟಂಡಿತು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು. ಒಂದು ಕಾಟ್, ಒಂದು ಬೆಡ್, 2 ಪಿಲ್ಲೋ, ಒಂದು ಬೆಡ್ ಶೀಟ್, ವುಡನ್ ಆಲ್ಮಿರಾ, ಒಂದು ಡ್ರೆಸ್ಸಿಂಗ್ ಮಿರರ್. ಈ ಎಲ್ಲಾ ರೂಮ್ ಸೆಟ್ ಕೇವಲ 24,500 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಸೆಟ್ ಗೆ ಕ್ರಾಕರಿ ಶೋ ಕೇಸ್ ಫ್ರೀ. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ICICI ಬ್ಯಾಂಕ್ ಹತ್ತಿರ, ಮಡಿಕೇರಿ. ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಮೂಲಕ ತಯಾರಾದ QLED ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ #ಟೆಕ್ ಇದೀಗ ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ವಿರಾಜಪೇಟೆಯ ಚಿಕ್ಕಪೇಟೆ ಯೂನಿಯನ್ ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕದಲ್ಲಿರುವ #ಟೆಕ್ ಮಳಿಗೆಯಲ್ಲಿ ಲಭ್ಯ. ಭೇಟಿ ನೀಡಿ, ಖರೀದಿಸಿ, ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡಿ. ನಾಲಡಿ ಚೇನಾಟ ಅಯ್ಯಪ್ಪ ದೇವಡ ಕಾಲ್ತ ನಮ್ಮೆರ ಮಾರಿಪತ್ಲು ಪದ್ದಟಂಗ್ ಚೆನ್ನಿಯಾಚೆ ಮಧ್ಯಾಹ್ನ 12 ಪೊನ್ನೋಲ ತಂಡ ಐನು ಮನೆಂಜ ಹತ್ತು ಪೋರಾಟ ಒಯ್ಪತ್ತು ತಕ್ಕಂಡ ಮನೆಯಂಜ ಬಾಳು ಭಂಡಾರ ಅಳಿವೋ ಅಲ್ಲಿಂಜಿ ಈಶ್ವರ ಚೇನರಾಯ ಕಟ್ಟುಕೋಲ ಕಟ್ಟುವೋ ಬೋಟ ಚಾವಂಡ ಕಟ್ಟುಕೋಲ ಕಟ್ಟುವೋ 19 ನಾರಾಚೆ ಪೊಲಾಕ ಬುಳಿಯಾಡಿರ ಕೋಡಿಮಣಿಯಂಡ ಒಕ್ಕ ಅಜ್ಜಪ್ಪಂಡ ಕಟ್ಟುಕೋಲ ಒಯ್ಪತ್ತು ಬಾಳು ಭಂಡಾರ ಎಡ್ತಂಡು ತಕ್ಕಂಡ ಮನೆಗೆ ಪೋಪೋ ಭಕ್ತಂಗೆಲ್ಲ ಬಂತು ದೇವಡ ಆಶೋದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಅಖಿಲ ಕೊಡಗು ಪಣಿಕ ಸಮಾಜತ್ರ ಕಾಲ್ತ್ರ ಮಹಾಸಭೆ ಇದೇ 19 ನಾರಾಜ ಪಲಕ 10 ಅಮ್ಮತ್ತಿ ಕಾವಾಡಿ ಮಹಿಳಾ ಸಮಾಜತ್ರ ಕಟ್ಟಡತ್ ಸಮಾಜತ್ರ ಅಧ್ಯಕ್ಷ ಸೋಮಯ್ಯ ದಿನೇಶ್ ಐಂಡ ಕೊರವು ಕಾರ್ಯಕ್ರಮ ನಡಪ. ಜನಾಂಗ ಬಾಂಧವಂಗ ಕೋವಿಡ್ ನೇಮ ಪೋಲೆ ಬಂತು ಕೂಡಿಯಾಡೋಣಂದು ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಪೇರೂರು ಗ್ರಾಮ ಅಪ್ಪಚ್ಚಿರ ಒಕ್ಕಡ ಗುರುಕರ್ಣಂಗ್ ಕಲಿಯ ಕೊಡಪಾನ ಒಕ್ಕ ಐನು ಮನೇಲಿ ಇದೇ 19 ನಾರಾಜ ಮಧ್ಯಂತರ ಮೀದ 3 ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಇಂಡ ಸಂಸಾರ ಬೆಂದಕಾಯಲ್ಲ ಬಂತು ಗುರುಕರಣ ಆಶ್ವಾದ ಪಡೆದೋಣಂದು ಅಪ್ಪಚ್ಚಿರ ಒಕ್ಕ ಪಟ್ಟದಾರ ಪಿಂಜ ಒಕ್ಕಕಾರ ಕಟ್ಟಂಡಿತು. MBA admissions open. Shrushruti Institute of Management Studies, affiliated to Bangalore University. Pinya second stage, Bangalore. Contact Dr. Mandanna Mukkatira. Call 9741864856. Think about your future. Boost your career. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 ಮೀಟರ್ ದೂರ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 ನಿಮಿಷದ ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಬಾವಲೆ ಗ್ರಾಮದ ಬಿದ್ದಣಕುಟ್ಟಡ ಮಾಚಯ್ಯ ಅವುಣ್ ಇಂದು ನಿಧನರಾದರು. 58 ವರ್ಷ ಪ್ರಾಯದ ಬಿದ್ದಣಕುಟ್ಟಡ ಮಾಚಯ್ಯ ಅವುಣ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿ ನಗರ ಹತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಇಂದು ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಸಭೆ ನಡೆದದ್ದು. ಮಾಹಿತಿ ಪಡೆದಂಡು ತಕ್ಕಪರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಜಾನುವಾರುಕ್ಕೆ ಕಾಲುಬಾಯಿ ಪನಿ ಚೂದು ಮದ್ದನ ಏದೆ ಪೈಯತ್ತ ಬುಟ್ಟು ಪೋಕತನಕ್ಕೆ ನೋಟಿಯಂಡು ತಂಡ ರಚನೆ ಮಾಡಿದ್ದು ಈ ಕಾರ್ಯಕ್ರಮತನ ಯಶಸ್ವಿಗೊಳ್ಳುತ್ತೊಂಡೊಂದು ಅವು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಅಲ್ಲಿಂಜ ತಕ್ಕಪರಂದ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕಗಳಾದ ಡಾ ಸುರೇಶ್ ಭಟ್ಟವು ನಾಳೆಯೂ ದಂಡನೆ ಸುತ್ತರ ಚೂದುಮದ್ದು ಕೊಡುಪ ಕಾರ್ಯ ನಡಪ ಆನಗುಂಡು ಜಿಲ್ಲೆರ ರೈತಂಗ ತಂಗಡ ಪಯ್ಯತನ ತಪ್ಪತೆ ಚೂದುಮದ್ದು ಉಡುಚುಟ್ಟು ಉಂಡು ಅವು ಉಣ್ಣುಚಿ.